ಕಾರ್ಯಕ್ರಮ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಈ ಕಾರ್ಯಕ್ರಮದೊಳಗ ಮೊದಲಿಗೆ ನಿತ್ಯ ಮೇಘ ಸಂದೇಶ ಮೂಡಿಬರ್ತದ. ತದನಂತರ ರೂಪಕ ಮುಸುರೆಯಿಂದ ಮುಗುಳ್ನಗೆ, ರಚನೆ ಮತ್ತು ನಿರ್ಮಾಣ ಸೋಮಶೇಖರ್ ಎಸ್ ರೂಳಿ. ಕಾರ್ಯಕ್ರಮದ ಕೊನೆಯಲ್ಲಿ ಗದಗ ಬೆಟಗೇರಿಯ ನಾಗಪ್ಪ ಹುಚ್ಚಪ್ಪ ಭಜಂತ್ರಿ ಮತ್ತು ಸಂಗಡಿಗರಿಂದ ಗಂಟಾ ತರಂಗ ವಾದನ ಆಲಿಸುವಿರಿ. ಈಗ ನಿತ್ಯ ಮೇಘ ಸಂದೇಶ ಮೂಡಿಬರ್ತದ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಕೊಪ್ಪಳ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 95%. ಬೀದರ್, ರಾಯಚೂರು, ವಿಜಯಪುರ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ ಮತ್ತು ನೆರೆಯ ಜೈರಾಬಾದ್ಗಳಲ್ಲಿ 90% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಚದುರದಂಗ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡಿದುಕೊಂಡು ಬಹುತೇಕ ವ್ಯಾಪಕವಾಗಿ ಮಳೆ ಆಗಬಹುದು. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆಯನ್ನು ನಾವು ಮಾಡಬಹುದು. ಕೆಲವು ಕಡೆಗಳಲ್ಲಿ ಉತ್ತಮ ಮಳೆ ಆಗುವಂತಹ ನಿರೀಕ್ಷೆ ಮಾಡಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಈಗ ರೂಪಕ ಮುಸುರೆಯಿಂದ ಮುಗುಳ್ನಗೆ, ರಚನೆ ಮತ್ತು ನಿರ್ಮಾಣ ಸೋಮಶೇಖರ್ ಎಸ್ ರೂಳಿ. ಕೇಳಿ ರೂಪಕ ಮುಸುರೆಯಿಂದ ಮುಗುಳ್ನಗೆ. ರೂಪಕ ಮುಸುರೆಯಿಂದ ಮುಗುಳ್ನಗೆ. ಅಡುಗೆ ಮನೆಯ ತ್ಯಾಜ್ಯಗಳಿಂದ ಜೈವಿಕ ಅನಿಲ ಉತ್ಪಾದಿಸುವ ತಾಂತ್ರಿಕತೆಯ ಕುರಿತ ಕಾರ್ಯಕ್ರಮ. ರಚನೆ ಮತ್ತು ನಿರ್ಮಾಣ ಸೋಮಶೇಖರ್ ಎಸ್ ರೂಳಿ. ಕೇಳಿ ರೂಪಕ ಮುಸುರೆಯಿಂದ ಮುಗುಳ್ನಗೆ. ಶಿವ ಶರಣ, ಇಂಥ ಹಸಿ ಕಟ್ಟಿಗೆ ಇಟ್ಕೊಂಡು ಈ ಸ್ಮಂತಿಗೆಲ್ಲ ಹ್ಯಾಂಗ್ ಅಡ್ಗೆ ಮಾಡೋದು ಅಂತೀನಿ. ಮದುವಾಗಿ 10 ವರ್ಷ ಆತು, ಅವಾಗಿಂದ ಇದ ಹಣೆಬಾರ ಆಗ್ಯದ. ಇನ್ನ ಎಷ್ಟು ದಿವಸ ಅಂತ ಈ ತ್ರಾಸ? ಶಿವನ, ಈ ಹೆಣ್ಣಿನ ಜನ್ಮಕ್ಕ ಏಪ್ಪ ಸಾಕಾಗ ಹೋತು ನಡ್ದು ನಡ್ದು. ಇನ್ನ ಎಷ್ಟಂತ ನಡಿಬೇಕೋ ಏನೋ. ಈ ಒಣ ಕಟ್ಗೆ ಕಾಲಾಗ 4 ಮೈಲಿ ನಡ್ದ, ಬರೀ ನಡ್ದದ್ದೇ ಆಯ್ತು. ಹೊರತಾಗಿ ಒಣ ಕಟ್ಗೆ ಎಟ್ಟಬೇಕೋ ಅಟ್ ಇನ್ನಾ ಸಿಗ್ಲಿಲ್ಲ. ಇನ್ನ ಮನೆಗೆ ಯಾವಾಗ ಹೋಗ್ಲಿ, ಅಡಿಗೆ ಯಾವಾಗ ಮಾಡ್ಲಿ, ಮಕ್ಕಳಿಗೆ ಬುತ್ತಿ ಯಾವಾಗ ಕಟ್ಲಿ? ಸಾಕಾಗುತ್ತಪ್ಪ. ಯಾರದು? ನಾನ ಮಾದೇವಿ. ನಡಿ ಸಗಣಿ ಕುಳ್ಳ ಹಾಯ್ಕೊಂಡ್ ಬರಾಮಿ. ಅಯ್ಯ ಮಾದೇವಿ, ನೀ ಯಾಕೆ ಹೊಂಟಿದೆ?

ಬಿಡದ್ರಿ. ಅದ್ರ ಬಗ್ಗೆ ಎಲ್ಲ ಕಲ್ತಿರಿ ನೀವು? ಟ್ರೈನಿಂಗ್ ಕೊಟ್ಟರೆ ನಿಮಗ? ಯಾರು ಘಟಕ ಮಾಡ್ಯಾರ ಅವ್ರು ಬಂದ ಟ್ರೈನಿಂಗ್ ಕೊಟ್ಟರು? ಹಿಂಗ್ ಮಾಡಬೇಕು, ಹಿಂಗ್ ಮಾಡಬಾರದು ಅಂತ ಹೇಳಿ ನಿರ್ವಹಣೆ ಹೆಂಗ್ ಮಾಡಬೇಕು ಅಂತ ಹೇಳಿ ಎಲ್ಲ ಹೇಳ್ಯಾರ. ಅದ್ರ ಪ್ರಕಾರನೇ ನೀವು ಮಾಡ್ತಾ ಇದ್ದೀರಿ. ಅಂದಾಜು ಒಂದ್ ದಿವಸದೊಳಗೆ ಎಷ್ಟು ಅಲ್ಲಿ ವೇಸ್ಟ್ ಹಾಕ್ತಿರಿ? ವೇಸ್ಟ್ ಒಂದ್ ಎರಡ್ ಮೂರ್ ಕೆಜಿ ಬರ್ತಾವ. ಹೊಲದೊಳಗಿಂದ ವೇಸ್ಟ್ ಏನಾದ್ರು ತಂದು ಮನೆಯೊಳಗೆ ಹಾಕ್ತಾ ಇದ್ರಿ? ಏನಿಲ್ಲ, ಬೆಳೆಯುವಂತ ಬೆಳೆಗಳಾಗ್ಲಿ, ತಪ್ಪಲಾಗ್ಲಿ, ಸುತ್ತಮುತ್ತಲು ಗಿಡದ ತಪ್ಪಲು, ಗಿಡ ತಪ್ಪಲು ಹಾಕೋಕ್ ಬರಂಗಿಲ್ಲ, ಹಾಕಕ್ ಬರೋದಿಲ್ಲ ಮನೆಯೊಳಗಿಂದ ಅಷ್ಟೇ. ಈ ಮತ್ ಕಾಯಿಪಲ್ಯ ಅದಿರ್ತಾವಲ್ಲ, ಅವ ಏನ್ ಮಾಡ್ತೀರಿ? ಸಣ್ಣ ಟುಣುಕ್ ಟುಣುಕ್ ಮಾಡಿ ಹಾಕ್ಬೇಕು. ಅದೇ ಸಣ್ಣ ತುಣುಕ್ ಮಾಡಿ ಹೆಚ್ಚಿ ಅವನ್ನ ಎಲ್ಲ ಕಲಸಿ ಅದನ್ನ ಹಾಕಬಹುದು. ನೀವು ಹಣ್ಣುಗಳು ಹಾಕಬಹುದ್ರಿ? ಅಂದ್ರೆ ಕೊಳತಿದ್ದ ಹಣ್ಣುಗಳನ್ನ ಹಾಕ್ತಾ ಇದ್ರಿ. ಮನೆಯೊಳಗೆ ಏನೇನು ವೇಸ್ಟ್ ಇರ್ತದೋ ಅದನ್ನೆಲ್ಲ ಚೇಂಬರ್ಗೆ ಹಾಕ್ತಾ ಇದ್ರಿ. ಈಗ ರೊಟ್ಟಿ ಮಾಡೋ ಹೊತ್ತಿನಾಗ ಹಿಟ್ಟು ಬೀಳುತ್ತಿದ್ರಿ, ಗೋಧಿ ಹಿಟ್ಟು ನಾದದಾಗ ನೀರ ಅದು ಉಳಿತದ್ರಿ, ಅದು ಒಯ್ದು ಹಾಕಬಹುದು. ಏನೇ ವೇಸ್ಟ್, ಈಗ ನಾವು ಬಾಳೆಹಣ್ಣು ತರ್ತೇವ್ರಿ ಮನೆಗ, ಬಾಳೆಹಣ್ಣು ತರುವಾಗ ಅವು ಕೆಡ್ತಾವ್ರಿ, ಕೆಟ್ಟಾಗ ಅವು ಸಣ್ಣ ಮಿಶ್ರಣ ಮಾಡಿ ಒಳಗ್ ಹಾಕಬಹುದ್ರಿ. ಒಟ್ಟಿ ವೇಸ್ಟ್ ಅಂತ ಏನೂ ಬರಂಗಿಲ್ಲ. ಒಟ್ಟು ವೇಸ್ಟ್ ಅನ್ನುವುದೇ ಇಲ್ಲ ಮನೆಯೊಳಗೆ. ಅದರಿಂದ ಎಲ್ಲ ಗ್ಯಾಸ್ ಉತ್ಪಾದನೆ ಆಗ್ತದ, ಮತ್ತೆ ಸರಳವಾಗಿ ಆಗ್ತದ ಅಡಿಗೆ ಎಲ್ಲ. ಸರಳವಾಗಿ ಅಡಿಗೆ ಮಾಡುವಂತ ಟೈಮ್ ಏನಾದ್ರೂ ಕಡಿಮೆ ಆಗ್ತದ? ಹಾರಿ, ಒಲಿ ಮ್ಯಾಗಿನ ತನಕ ಕಡಿಮೆ ಆಗುತ್ತದ್ರಿ. ಒಲಿ ಮೇಲೆ ಎಷ್ಟು ಟೈಮ್ ಕಳೀತಿದ್ರಿ ನೀವು ಅಡಿಗೆ ಮನೆಯೊಳಗೆ? ಒಂದ್ 3-4 ಗಂಟೆ ಇರಬೇಕ್ರಿ. ಈಗ 2 ಗಂಟೆದಾಗೆ ಮುಗಿದು ಹೋಗ್ತದೆ. 2 ಗಂಟೆದೊಳಗೆ ಮನೆ ಮಂದಿ 5 ಜನರಿಗೆ ಅಡಿಗೆ ಅದೆಲ್ಲ ತಯಾರಾಗ್ತದೆ. 2 ಹೊತ್ತು ಅಡಿಗೆ, ನಾಷ್ಟಾ, ಚಹಾ ಎಲ್ಲ ಆಗುತ್ತೆ ಮನೆಗೆ ಬಂದವರಿಗೆ. ಜಾಸ್ತಿ ಬಂದ್ರ ಆಗಲ್ರಿ, ನೆಂಟರು ಹಿಂಗ್ ಬಂದ್ ಹೋತಾರಲ್ಲ ನಾಷ್ಟಾ, ಅದು ಹಿಂಗ ಎಲ್ಲರೂ ಬಂದು ಊಟ ಮಾಡ್ಬೇಕು ಅಂತಂದ್ರ ಆಗಂಗಿಲ್ಲ. ಒಲಿ ಹಚ್ಬೇಕ್ರಿ. ಅವಾಗ ಒಲಿ ಹಚ್ತೀರಿ? ಪೈಲೆ ಹೋಗ್ತಿತ್ರಿ. 3 ಲೀಟರ್ ಚಹಾ ಅದು ಯಾರೇ ಬಂದ್ರೆ ಸ್ಟೋವ್ ಮ್ಯಾಗ ಮಾಡ್ತಿದ್ವಿ. ಇಷ್ಟೋ ಉಪಯೋಗ ಒಟ್ಟ ಮಾಡಂಗಿಲ್ರಿ ಸರ್. ಅಡಿಗೆ ಮಾಡುವಾಗ ಉರುವಲಿನ ಮೇಲೆ, ಕಟ್ಟಿಗೆ ಮೇಲೆ ಕಣ್ಣುಗಳಿಗೆ ತ್ರಾಸ ಆಗುದು, ಮೂಗಿಗೆ ತ್ರಾಸ ಆಗುವಂತದ್ದು, ಶ್ವಾಸಕೋಶಗಳಿಗೆ ತ್ರಾಸ ಆಗುವಂತದ್ದು, ಇವೆಲ್ಲ ಸಮಸ್ಯೆ ಇದ್ದು ಇದ್ದು ಈಗ ಹೋಗ್ಬಿಟ್ಟಿವ್ರಿ. ಅವು ನೆನಪೇ ಬರಂಗಿಲ್ರಿ. ಆ ಎಳಗಿಂದು ಕಟ್ಟಿಗೆ ಹಚ್ಚೋತ್ನಾಗ ಊದ್ಬೇಕು ಆರ್ತಂದ್ರ ಅದು ಏನ್ ಸಮಸ್ಯೆಗಳೇ ಇಲ್ಲ. ಈಗ ಆರಾಮ ಅನ್ಸದ. ಆಳಂದ ತಾಲೂಕು ಬೆಳಮಗಿಯ ಶ್ರೀಮತಿ ಗುರುಬಾಯಿ ಶರಣಬಸಪ್ಪ ಮುರುಡವರು ಇವತ್ತ ನಮ್ ಜೊತೆಗಿದ್ದಾರೆ. ಮೈಸೂರದವರು ಅಲ್ಲೆಲ್ಲ ಮಾಡಿದ್ದಾರೆ, ಮೊದಲ ಚಿತ್ರ ತಂದು ತೋರಿಸೋರು ಈ ತರ ಎಲ್ಲ ಮಾಡಿದ್ದಾರೆ, ನೀವು ಉಪಯೋಗಿಸಿ ನೋಡ್ರಿ ಆತದ ಅಂತ ಹೇಳಿ ಅಲ್ಲಿದಿಂದ ಡ್ರಮ್ಗಳೆಲ್ಲ ತಂದು ಸ್ಟಾರ್ಟಿಂಗ್ ಚಾಲು ಮಾಡಿದ್ರಿ. 2 ಗುಂಟಲ್ ಹಂಗ ಸಗಣಿ ಹಾಕಿದೇವ್ರಿ ಮೊದಲು. ಆ ನಂತರ 8 ದಿನ ಅದು ಬಿಟ್ಟು ಸ್ಟಾರ್ಟಿಂಗ್ ಮಾಡಿದ್ರಿ, ಬಯೋಗ್ಯಾಸ್ ಚಾಲು ಆಯ್ತು. ಅದ್ರೊಳಗೆ ಸಗಣಿ ಅಲ್ಲದೆ ಮತ್ತೆ ಏನೇನು ಹಾಕ್ತೀರಿ ನೀವು? ಸ್ಟಾರ್ಟಿಂಗ್ ಸಗಣಿ ಹಾಕೇವ್ರಿ 20 ದಿನ ಹಂಗ ಬಿಟ್ಟು. ನಂತರ ಬಂದ್ಬಾಕ ಬರೀ 100 ಗ್ರಾಂ ಹಿಟ್ಟು ಹಾಕೇವ್ರಿ. ಇದು ಗೋಧಿ ಹಿಟ್ಟು, ಜಾದ ಹಿಟ್ಟು, ಮನೆಗೆ ಯಾವ್ದು ಇರ್ತದೆ ಹಿಟ್ಟು, ವೇಸ್ಟ್ ಹಿಟ್ಟು ಯಾವ್ದು ಇರ್ತದೆ ಹಾಕೇವ್ರಿ. ಅಂದ್ರೆ ಈಗ ನೀವು ಚಾಳಾಶಿರ್ತೀರಿ ಅದನ್ನ ಹಾಕ್ತೇವ್ರಿ. ಈ ಗಿರಣಿಯಲ್ಲಿ ಹಿಟ್ಟಿದ್ದವ್ರು ವೇಸ್ಟ್ ಇರ್ತದಲ್ರಿ, ಅದನ್ನ ತಂದು ಅದನ್ನು ಕೂಡ ಕೆಜಿ ತನ ಅದ ಹಾಕಿದ್ರಿ. ಕೆಜಿ ತನ ಹಾಕ ನಂತರ ಮುಂದ ಮನೆಗೆ ವೇಸ್ಟ್ ಇದ್ದೀವೆಲ್ಲ ಹಾಕೋದ್ರಿ ಹಣ್ಣು. ಈಗೇನ್ ಅದನ್ನ ಘಟಕ ಏನ ನಿಮ್ಮಲ್ಲಿ ಬಂದು ಕೂಡಿಸಿ ಹೋಗ್ಯಾರ, ಅದಕ್ಕ ಎಷ್ಟು ಖರ್ಚಾಗ್ಯದ ನಿಮಗೆ ಲೆಕ್ಕದ ಪ್ರಕಾರ? ನಮ್ ಕಡೆಯಿಂದ 5,000 ತೊಂಡಾರಿ, ಮ್ಯಾಗ 25,000 ತನಕ ಖರ್ಚ ಬಂದದ್ರಿ. ಎಲ್ಲ ನಬಾರ್ಡ್ ಬ್ಯಾಂಕಿನವ್ರು ಮಾಡಿ. ಹೌದಾ? ಇದರಿಂದ ನಿಮಗೆ ಬಹಳಷ್ಟು ಅನುಕೂಲ ಆಗಿದೆ? ಈಗ ಬಹಳಷ್ಟು ಅನುಕೂಲ ಆಗಿದೆ. ನಾವು ಕಟ್ಟಿಗೆ ಒಲಿ ಮೇಗೆ ಮಾಡ್ತಿದ್ದೇವ್ರಿ. ಬೀಗರು ನೆಂಟರು ಜಾಸ್ತಿ ಬರೋದು, ಚಾ ಮಾಡೋದು ಈಗ ಮತ್ತೆ ಹೆಚ್ಚಾಗ್ಯಾರೇನ್ರಿ ಬೀಗರು? ಸರಿ, ಒಲಿ ಊರೋದು ತ್ರಾಸ ಆಗ್ತದೆ. ಈ ಗ್ಯಾಸ್ ಮ್ಯಾಗ ಅಂದ್ರೆ ಅರ್ಜೆಂಟ್, ನಮಗೂ ಮಾಡಕ್ಕೆ ಏನ್ ತ್ರಾಸ ಆಗೋದಿಲ್ಲ. ಇಲ್ದ್ರ ಬೀಗರು ಬಂದ್ರಂದ್ರೆ ಅಯ್ಯೋ ಬಂದ್ರೆ ಒಲಿ ತೆಗ್ಬೇಕಂತ ಮನ್ಸಾಗಿ ಇದು ಆಗತ್ತಲ್ರಿ, ಅದ್ರಿಂದ ಏನ್ ತ್ರಾಸ ಇಲ್ರಿ. ಹಿಂದೆ ಮತ್ತೆ ಕಟ್ಟಿಗೆನೆ ಉಪಯೋಗ ಮಾಡ್ತಿದ್ರಿ ನೀವು? ಹ್ಮ್, ಕಟ್ಟಿಗೆನೆ ಉಪಯೋಗ ಮಾಡ್ತಿದ್ದೆ. ಅವಾಗ ಬಹಳ ಕಷ್ಟ? ಹ್ಮ್, ಬಹಳ ಕಷ್ಟ ರೀ ಒಲಿ ಮೇಗ್ ಮಾಡೋದು. ಮತ್ತೆ ಕಟ್ಟಿಗೆ ಯಾರು ತಂದು ಕೊಡ್ತಿದ್ರಿ ನಿಮ್ಮ ಮನೆಯಾಗ? ಆಳ್ ಮಕ್ಕಳು ಅದಾರಿ, ತಂದು ಕೊಡ್ತಾರೆ. ಕಣ್ಣು ಉರಿತೀರಿ ಹಾಗೆ. ಮನ್ಯಾಗ ಯಾರು ಅಡಿಗೆ ಮಾಡಿದ್ರು ಅದು ಸಮಸ್ಯೆ ಆಗುದಿಲ್ಲ. ಈಗ ಸಣ್ಣ ಹುಡುಗರು ಹಿಡಿದು ಈಗ ಮನೆಗೆ ಬಂದ್ ಹಿಡಿದು ಯಾರು ಬಿ ಹಚ್ತಾರಿ, ಚಾ ಯಾರು ಬಿ ಮಾಡ್ಕೋತಾರ. ನಾವು ಊರಿಗೆ ಹೋಗಿದ್ರೆ ಮಾಡ್ಕೊಂಬ ಐತಿ, ಗ್ಯಾಸ್ ಅದಾರಿ, ಅದ್ರಿಂದ ಮಾಡ್ಕೋ ಹಾನಿ ಇತ್ತಿದ್ರ ಮ್ಯಾಗ ಏನ್ ಹಾನಿ ಇಲ್ಲ. ಹುಡುಗರು ಮಾಡ್ಕೊಳ್ತಾರೆ, ಹುಡುಗರು ಮಾಡ್ಕೋಬಹುದ್ರಿ. ಏನಿದೆ, ಎಷ್ಟು ಜನ ಇದ್ದೀರಿ ಮನ್ಯಾಗ? 4 ಜನ ಇದ್ದೀವಿ. 4 ಜನರಿಗೆಲ್ಲ ಅನುಕೂಲ ಆಗ್ತದೆ, ಸಾಕಷ್ಟು ಉತ್ಪಾದನೆ ಆಗ್ತದೆ. ಉತ್ಪಾದನೆ ಆಗ್ತದೆ. 1,000 ಲೀಟರ್ದು ಒಂದ್ ಟ್ಯಾಂಕ್, 750 ಲೀಟರ್ದು ಒಂದ್ ಟ್ಯಾಂಕ್. ಇದರಿಂದ ನಿಮಗೆ ಒಂದು ದಿವಸಕ್ಕಾಗುವಷ್ಟು ಉತ್ಪಾದನೆ ಆಗ್ತದೆ. ಏನ್ 2 ಹೊತ್ತು ಅಡಿಗೆ ಆಗ್ತದೆ. ಆಮೇಲೆ ನೀರ್ಗೀರ್ ಏನಾದ್ರೂ ಕಸ ಸಾಕಾಗಲ್ರಿ? ಸಾಕಾಗೋದಿಲ್ಲ, ಅಡಿಗೆ ಅಷ್ಟೇ ಆಗುತ್ತೆ. ಸುತ್ತಮುತ್ತಲ ಎಲ್ಲ ಬಂದು ನೋಡ್ತಾರ ನಿಮ್ಮಲ್ಲಿ? ನೋಡಿದ್ದಾರೆ. ಈಗಾದ್ರೂ ಬರ್ತಾ ಇದ್ದಾರ? ಬರ್ತಾರೆ, ನೋಡ್ತಾರೆ. ಶುರು ಗ್ಯಾಸ್ ಬಂದಾಗ್ರೆ ಬಹಳ ಜನ ಬಂದ್ ನೋಡ್ಯಾರ, ಮುಸ್ರಿಲೆ ಗ್ಯಾಸ್ ಹೆಂಗ್ ಉತ್ಪತ್ತಿ ಆಗ್ತದ ಅಂತ ಹೇಳ್ತೇಸಿ. ಆಗೋದಿಲ್ಲ ಬಹಳ ಜನ ಎಂದ್ರಿ, ಎಲ್ಲರೂ ಹಿಂಗ್ ಹೆಂಗ್ ಆಗ್ತದ ಅಂತ ಹೇಳಿ ಒಂದು ಪವಾಡ್ ಆದಂಗ ಆಯ್ತು. ಮತ್ ಮುಸ್ರಿಲೆ ಗ್ಯಾಸ್ ಉತ್ಪತ್ತಿ ಆಗುತ್ತೆ ಅಂದ್ರೆ ಇದರಿಂದ ಬಹಳ ಉಪಯೋಗ ಆಗ್ಯದ್ರಿ. ಸಿಟಿಯಲ್ಲಿ ಸಿಲಿಂಡರ್ ತುಂಬಿಸ್ಕೊಂಡ್ ಬರಕ್ ಹಳ್ಳಿಯಲ್ಲಿ ಸಿಗೋದಿಲ್ಲ, ಇದರಿಂದ ಹಳ್ಳಿ ಜನಕ್ಕೆ ಸಾಕಷ್ಟು. ಈಗ ನಾಲ್ಕು ಮಂದಿಗೆ ಸಾಕಷ್ಟು ಆಗ್ತದೆ, ಸಾಕಷ್ಟು ಆಗ್ತದೆ ಹೌದಾ. ಮತ್ತ ಬಹಳಷ್ಟು ಮಂದಿ ಬಂದ್ರಂದ್ರ ಒಲಿ ಉಪಯೋಗಿಸೋದ್ರಿ, ಒಲಿ ಉಪಯೋಗ ಮಾಡ್ತೀರಿ ಅಂದ್ರ ಗ್ಯಾಸ್ ಒಂದ್ ಸ್ವಲ್ಪ ಕಡಿಮೆ ಬೀಳ್ತದೆ ನಿಮ್ಗೆ, ಕಡಿಮೆ ಬೀಳ್ತದೆ ಆದ್ರೂ ಕೂಡ ಎಷ್ಟ್ ಇದ್ದಷ್ಟೆಲ್ಲ ಉಪಯೋಗ ಮಾಡ್ಕೊಳ್ಬಹುದು, ಎಷ್ಟು ಉಪಯೋಗ ಮಾಡ್ಕೋಬೋದ್ರಿ. ಮತ್ ಬೆಳಿಗ್ಗೆ ಮತ್ ನಡೀತದೆ. ಯಾವ ಟೈಮಿಗೆ ಹಾಕ್ತೀರಿ ಅದ್ರೊಳಗೆ ಎಲ್ಲ ಕಸ ಮುಸ್ರಿ ಇದ್ದಿದೆ? ಸಾಯಂಕಾಲ ಹಾಕ್ತಿರೋ? ಬೆಳಿಗ್ಗೆ ಟೈಮ್ ಹಾಕ್ತಾರೆ. ಬೆಳಿಗ್ಗೆ ಟೈಮ್ ಹಾಕಿದ್ದು ಅಂದ್ರೆ ನಿಮ್ಮಲ್ಲಿ ಯಾವಾಗ ಸಿಗ್ತದ ಅವಾಗ ಹಾಕೋತಾ ಇರ್ತೀರಿ? ರಾತ್ರಿ ಆಗಿದ್ದೆಲ್ಲ ಕಲೆಕ್ಟ್ ಮಾಡಿ ಹೆಂಗೆ ಇಡ್ತೇರಿ? ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲ ಈಗ ಹಣ್ಣುಗಳು ಇರ್ತಾವಲ್ಲ, ಬಾಳೆಹಣ್ಣು ಕೊಳತಿ ಇರ್ತಾವಲ್ಲ, ವೇಸ್ಟ್ ಇದ್ದಿದ್ದು ಅವೆಲ್ಲ ಕಿಂಚಿ ಎಲ್ಲ ಹಾಕಿರ್ತೇವೆ, ಹಣ್ಣಿನ ಸಿಪ್ಪೆಗಳು ಎಲ್ಲ ಕಿಂಚಿಟ್ಟು ಬೆಳಿಗ್ಗೆ. ಅದು ಹೆಂಗ್ ನೇರವಾಗಿ ಹಾಕುದ ಅಥವಾ ಎಲ್ಲ ಸಣ್ಣ ಮಿಶ್ರಣ ಮಾಡ್ಬೇಕು? ಸಣ್ಣ ಮಿಶ್ರಣ ಮಾಡ್ತೀವಿ, ಹಾಕಿ ಬಿಡ್ತೇವೆ. ಅಂದ್ರೆ ಕೈಲೇನೆ ನೀವು ಕೈಲೇನೆ ನೀರೊಳಗ ಕಿವುಚಿ ಅದಕ್ಕೆ ಹಾಕ್ತೇವೆ. ಕಸ ಎಷ್ಟು ಉತ್ಪಾದನೆ ಆಗ್ತದೆ ಅಂದಾಜ್ ಮನೆಯೊಳಗೆ? ಉತ್ಪಾದನೆ 2 ಲೀಟರ್ ಆಗ್ತದೆ. 2 ಲೀಟರ್ ಉತ್ಪಾದನೆ ಆಗ್ತದೆ, ಅಷ್ಟು ಸಾಕಾಗ್ತದೆ. ಊಟ ಮಾಡಿದ್ ವೇಸ್ಟ್ ಕೈ ತಕೊಂಡಿದ್ ಮುಸ್ರಿ ಇರ್ತದಲ್ರಿ, ಅದು ಎಲ್ಲ ಅದಕ್ಕೆ ಹಾಕ್ತೇವ್ರಿ. ರೊಟ್ಟಿ ಈಗ ಮಾಡ್ತೇವ ತಾಳ ಬಿದ್ದಿದ್ ಹಿಟ್ಟು ಅದನ್ನು ವೇಸ್ಟ್ ಆಗಿರೋದಿಲ್ಲ, ಅದನ್ನು ಎಲ್ಲ ಬರ್ಚಿ ಒಟ್ಟು ವೇಸ್ಟ್ ಆಗೋದೇ, ಒಟ್ಟು ವೇಸ್ಟ್ ಅನ್ನೋದೇ ಇಲ್ಲ ಇಲ್ರಿ. ಇದು ಬಹಳ ಸಂತೋಷದ ವಿಷಯ. ಯಾಕಪ್ಪ ಅಂತಂದ್ರ ಎಲ್ಲಿ ಒಯ್ದು ತಿಪ್ಪಿಗೆ ಹಾಕಬೇಕು, ಏನ್ ಮಾಡಬೇಕು ಅನ್ನುವಂತದ್ ಒಂದ್ ಸಮಸ್ಯೆ ಇರ್ತೈತಿ. ಏನು ವೇಸ್ಟೇ ಆಗುದಿಲ್ಲ ಅಂತಂದಾಗ ವೇಸ್ಟ್ ಇಲ್ಲದೆ ಮತ್ ನಮ್ಗೆ ಅನುಕೂಲ ಬಿ ಆಗುತ್ತೆ, ಇದರಿಂದ ಬಹಳ ಉಪಯೋಗ. ಆರೋಗ್ಯದ ಮೇಲೆ ನಿಮಗೆ ಏನಾದ್ರೂ ಪರಿಣಾಮಗಳು ಅದಾವ ಅಂತ ಅನಸ್ತದ? ಏನೇನು ಆರೋಗ್ಯದ ಮೇಲೆ ಪರಿಣಾಮಗಳು ಅಂತಂದ್ರೆ ಏನ್ ತಿಳ್ಕೊಂಡ್ರಿ ನೀವು? ಹೊಗೆದಿಂದ ಶ್ವಾಸದಾಗ ಹೊಗೆ ಹೋಗುತ್ತದೆ, ತ್ರಾಸ ಆಗುತ್ತೆ, ಅದರಿಂದ ಈಗ ಹೊಗೆ ಕಮ್ಮಿ ಹೋಗುತ್ತೆ, ಅದರಿಂದ ಮನುಷ್ಯನ ಆರೋಗ್ಯಕ್ಕೂ ಬರ್ತದೆ. ಖರ್ಚು ಅದೇನಾದ್ರೂ ಕಡಿಮೆ ಕಡಿಮೆ ಈಗ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಗೆ ಒಲಿ ಹೊತ್ತಕ್ಲಾರ್ದೆ ಇದಿಲ್ರಿ, ಈಗ ಎದ್ದ ತಕ್ಷಣ ಒಲಿ ಏನ್ ಹೊತ್ತಕ್ಕದಿಲ್ಲ, ಬಡಿಯಾಡ್ಕೋತ್ ಗ್ಯಾಸ್ ಮ್ಯಾಗ ಅಡ್ಗೆ ಮಾಡ್ತೇವೆ. ನೀವು ಕಟ್ಟಿಗೆ ಒಮ್ಮೆ ಬಂದ್ ಮಾಡ್ಬಿಟ್ರಿ, ಕಟ್ಟಿಗೆ ಬಂದ್ ಮಾಡಿ ಒಮ್ಮೆ ಗ್ಯಾಸ್ ಸ್ಟೋವ್ ಸ್ಟಾರ್ಟ್ ಆಯ್ತು, ಅವಾಗ ಯಾವಾಗ ಅಡಿಗೆ ಮಾಡ್ಲಿ ಅಂತ ಅನಿಸ್ತಿತ್ತ ನಿಮ್ಗೆ? ಯಾವಾಗ ಅಡಿಗೆ ಮಾಡ್ಲಿ, ಯಾವಾಗ ಚಾ ಮಾಡಿ ಕೊಡ್ಲಿ ಅಂತ ಅನಿಸ್ತಿತ್ತ? ಈಗ್ರಿ ಗ್ಯಾಸ್ ಬಂದು ಕೊಡ್ಲಿ ಯಾವಾಗ ಸ್ಟಾರ್ಟಿಂಗ್, ಯಾವಾಗ ಯಾರ ಆಯ್ತು ಬೇಜಾರ ಅಂಬದೇ ಇರ್ತದೆ, ಯಾವಾಗ ಅಡಿಗೆ ಮಾಡ್ಕೊಡ್ಲಿ ಅಂತ ಆಯ್ತು, ನಾಷ್ಟಾ ಚಾ ಎಲ್ಲ ಆಗುತ್ತೆ, ಎಲ್ಲ ಆಗ್ಬಿಡ್ತು. ಬಹಳ ಖುಷಿ ಆಯ್ತಲ್ಲ. ಈ ಅನುಭವಗಳನ್ನು ಕೇಳಿದ ಮೇಲೆ ನಿಮ್ಮ ಮನೆಯಲ್ಲೂ ಕೂಡ ಒಂದು ಜೈವಿಕ ಅನಿಲದ ಘಟಕ ಇರಬೇಕೆಂದು ಅನಿಸುತ್ತದೆಯಲ್ಲವೇ? ಈ ಘಟಕಕ್ಕಾಗಿ ಯಾರಲ್ಲಿ ಕೇಳಬೇಕು ಎಂಬ ಪ್ರಶ್ನೆ ನಿಮ್ಮಲ್ಲಿ ಮೂಡಿರಬೇಕಲ್ಲವೇ? ಯಾರನ್ನು ಸಂಪರ್ಕಿಸಬೇಕು ಎಂಬುದನ್ನು ನಾವು ನಿಮಗೆ ಹೇಳುತ್ತೇವೆ, ಆದರೆ ಅದಕ್ಕೂ ಮೊದಲು ಇನ್ನೂ ಕೆಲವು ವಿಚಾರಗಳನ್ನು ತಾವು ತಿಳಿಯಬೇಕಾಗಿದೆ. 1000 ಲೀಟರ್ ಗಾತ್ರದ ಪಿವಿಸಿ ಟ್ಯಾಂಕ್ನಲ್ಲಿ ನಿಮ್ಮ ಅಡುಗೆ ಮನೆಯಲ್ಲಿ ಉಳಿಯುವ ಮುಸುರೆ ಪದಾರ್ಥಗಳನ್ನು ಕೊಳೆಸಿದಾಗ ಅದರಿಂದ ಮಿಥೇನ್ ಎನ್ನುವ ಅಡುಗೆ ಅನಿಲ ಉತ್ಪತ್ತಿಯಾಗುತ್ತದೆ. ಸೂಕ್ತ ಪೈಪುಗಳ ಮೂಲಕ ಈ ಇಂಧನವನ್ನು ನಿಮ್ಮ ಅಡುಗೆ ಮನೆಗೆ ತಂದು ವಿಶೇಷವಾದ ವಲಯ ಮೂಲಕ ಅಡುಗೆ ತಯಾರಿಸಬಹುದು. ಅಡುಗೆಗೆ ಬಳಸಿದ ಪಾತ್ರೆಗಳು ಕರಕಲಾಗುವುದನ್ನು ತಡೆಗಟ್ಟಬಹುದು. ಅಡುಗೆಗೆ ಕಟ್ಟಿಗೆ, ಕುಳ್ಳು, ಘಾಸ್ಲೈಟ್ ಬಳಕೆಯನ್ನು ನಿವಾರಿಸಬಹುದು. ಒಂದು ಅಂದಾಜಿನಂತೆ ಪ್ರತಿ ಕುಟುಂಬವು ಅಡುಗೆ ಇಂಧನಕ್ಕಾಗಿ ತಿಂಗಳಿಗೆ ಸರಾಸರಿ 350 ರಿಂದ 500 ರೂಪಾಯಿವರೆಗೂ ಉಳಿತಾಯ ಮಾಡಬಹುದು. ಕಟ್ಟಿಗೆ ಉಳಿತಾಯದಿಂದ ಕಾಡು ಉಳಿದರೆ, ಕುಳ್ಳಿನ ಉಳಿತಾಯದಿಂದ ಹೊಲಕ್ಕೆ ಗೊಬ್ಬರ ಹೆಚ್ಚಿಸಬಹುದು. ಮುಸುರೆ ಪದಾರ್ಥಗಳನ್ನು ಎಲ್ಲೆಂದರಲ್ಲಿ ಚೆಲ್ಲುವುದನ್ನು ತಪ್ಪಿಸಿ ನಿಮ್ಮ ಸುತ್ತಲಿನ ಪರಿಸರವನ್ನು ಸ್ವಚ್ಛ ಹಾಗೂ ಆರೋಗ್ಯಪೂರ್ಣವಾಗಿ ಇಟ್ಟುಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ತಾವು ಈಗ ಹೇಳುವ ಮೊಬೈಲ್ ನಂಬರ್ ಅನ್ನು ಸಂಪರ್ಕಿಸಬಹುದು. 9972058434. ಮೊಬೈಲ್ ನಂಬರ್ ಇನ್ನೊಮ್ಮೆ 9972058434. ಒಬ್ಬ ಜವಾಬ್ದಾರಿಯುತ ಮಹಿಳೆಯಾಗಿ ಇಂಥ ಒಂದು ಘಟಕವನ್ನು ನಿಮ್ಮ ಮನೆಯಲ್ಲಿ ಸ್ಥಾಪಿಸಿಕೊಂಡು ನೋಡಿ, ಆಗ ನೀವು ಈ ಹಾಡನ್ನ ಬೇಡವೆಂದರೂ ಹಾಡುತ್ತೀರಿ. ಆಜ ಕಲ್ಪಾ

ಗದಗ ಬಟಗೇರಿಯ ನಾಗಪ್ಪ ಹುಚ್ಚಪ್ಪ ಭಜಂತ್ರಿ ಮತ್ತು ಸಂಗಡಿಗರಿಂದ ಗಂಟಾ ತರಂಗ ವಾದನ ಕೇಳಿದ್ರಲ್ಲ, ಈಗ ಇನ್ನೊಮ್ಮೆ ನಿತ್ಯ ಮೇಘ ಸಂದೇಶ ಕೇಳೋಣಂತ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಕೊಪ್ಪಳ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 95%. ಬೀದರ್, ರಾಯಚೂರು, ವಿಜಯಪುರ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್ ಮತ್ತು ನೆರೆಯ ಜೈರಾಬಾದ್ಗಳಲ್ಲಿ 90% ಅನ್ನುವಂತಹ ಸೂಚನೆ.